ಗೌರೀ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರೀ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಣನಾಯಕ ವರದಾಯಕ ವಿಘ್ನ ವಿದೂರನ ಶುಭ ಕಾರಕ ಗಣನಾಯಕ ವರದಾಯಕ ವಿಘ್ನ ವಿದೂರನೆ ಶುಭ ಕಾರಕ ವಿಘ್ನ ವಿದೂರನೆ ಶುಭ ಕಾರಕ ಗಣನಾ ಶುಭಕಾರಕ ವಿಘ್ನ ವಿದೂರನೆ ಶುಭಕಾರಕ ಪಾಶದಾರಿವ ಪಾಶ ಬಿಡಿಸುವವ ಪಾಶದಾರಿವ ಪಾಶ ಬಿಡಿಸುವವ ಅಂಕುಶಧರಿ ಅಂಗೆಯೊಳಿಡುವ ಅಂಕುಶಧರ ಶುಭಕಾರಕ ವೇದ ಪ್ರಣೀತ ವಾದ ಸಮರ್ಥ ವೇದ ಪ್ರಣೀತ ವಾದ ಸಮರ್ಥ ನಾದ ವೇದಾಂತ ಸಾರ ನಿರೂಪಿತ ನಾದ ವೇದಾಂತ ಸಾರ ನಿರೂಪಿತ ವ್ಯಾಸ ಗಣೇಶ ಶುಭಕಾರಕ ವಿಘ್ನ ವಿದೂರನೆ ಶುಭಕಾರಕ ಗಣನಾಯಕ ವರದಾಯಕ ವಿಘ್ನ ವಿದೂರನೆ ಶುಭಕಾರಕ ವಿಘ್ನ ವಿದೂರನೆ ಶುಭಕಾರಕ ವಿಘ್ನ ವಿದೂರನೆ ಶುಭಕಾರಕ ಮೊದಲು ಭಜಿಸುವೆವು ಗಣನಾಥನ ಮೊದಲು ಭಜಿಸುವೆವು ಗಣನಾಥನ ಮೊದಲು ಭಜಿಸುವೆವು ಗಣನಾಥನ ಭಕ್ತಿಯೊಳಗಿರುವೆವು ಶಿವನಂದನ ಭಕ್ತಿಯೊಳಗಿರುವೆವು ಶಿವನಂದನ ಮೊದಲು ಭಜಿಸುವೆ ಶಿವನಾಥನ ಮೊದಲ ಕಾರ್ಯವ ಮಾಡುವ ಮುನ್ನ ಮೊದಲು ಹಜಿಪರು ನಿನ್ನಯ ಚರಣ ಮೊದಲ ಕಾರ್ಯವ ಮಾಡುವ ಮುನ್ನ ಮೊದಲು ಹಜಿಪರು ನಿನ್ನಯ ಚರಣ ಮೊದಲ ಗಾನಪ್ರಿಯೇ ದೇವಿ ಕರುಣಾಮಯಿ ಗಾನಪ್ರಿಯೇ ದೇವಿ ಕರುಣಾಮಯಿ ಗಾ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ. ನೀ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ನೀ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ಶ್ರೀಹರಿ ವಿಠಲ ಜಯ ಹರಿ ವಿಠಲ ಶ್ರೀಹರಿ ವಿಠಲ ಜಯ ಹರಿ ವಿಠಲ ಸದ್ಗುರು ವಿಠಲ ಪಂಢರಿ ವಿಠಲ ಸದ್ಗುರು ವಿಠಲ ಪಂಢರಿ ವಿಠಲ ನೀ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ವಿಠಲ ಜಯ ಹರಿ ವಿಠಲ ಸದ್ಗುರು ವಿಠಲ ಪಂಢರಿ ವಿಠಲ ಸದ್ಗುರು ವಿಠಲ ಪಂಢರಿ ವಿಠಲ ನೀ ಕರುಣಿಸೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ಹರಿಯದೆ ಮಾ ಕೊನೆಯದಾಗಿ ಕೇಳಿ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ. ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ ವನವು ಪರ್ವನಗಳಿಂದ ಘನ ಸರೋವರಗಳಿಂದ ವನವು ಪರ್ವನಗಳಿಂದ ಘನ ಸರೋವರಗಳಿಂದ ಕನಕ ಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ ಎಂಟು ಏಳನ್ನು ಕಳೆದುದರಿಂದೆ ಭಂಟರೈವರ ತುಳಿದುದರಿಂದೆ ಎಂಟು ಏಳನ್ನು ಕಳೆದುದರಿಂದೆ ಭಂಟರೈವರ ತುಳಿದುದರಿಂದೆ ಕಡಕನೊಬ್ಬನ ತರಿದುದರಿಂದೆ ಕಡಕನೊಬ್ಬನ ತರಿದುದರಿಂದೆ ಬಡಲಾಗಿ ಬಂದನೋ ರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಮುರು

ಇಂದಿನ ಜನಪದ ಸಂಗೀತದಲ್ಲಿ ನರಸಿಂಹ ವಿ ಪಾಟಗಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಕೃಷ್ಣಾನಿ ಬೇಗನೆ ಬಾರೋ ಬಾರೋ ಬಾರೋ ಕೃಷ್ಣಾನಿ ಬೇಗನೆ ಬಾರೋ ಬಾರೋ ಕೃಷ್ಣಾನಿ ಬೇಗನೆ ಬಾರೋ ಬಾರೋ ಬೇಗನೆ ಬಾರೋ ಮುಖವನೆ ತೋರೋ ಬೇಗನೆ ಬಾರೋ ಮುಖವನೆ ತೋರೋ ಬೇಗನೆ ಬಾರೋ ಮುಖವನೆ ತೋರೋ ಬೇಗನೆ ಬಾರೋ ಮುಖವನೆ ತೋರೋ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಸೂಚಿದ ಶ್ರೀಗಂಧ ಮೈಯೋಳು ಗಮ ಗಮ ಸೂಚಿದ ಶ್ರೀಗಂಧ ಮೈಯೋಳು ಗಮ ಗಮ ಸೂಚಿದ ಶ್ರೀಗಂಧ ಮೈಯಳು ಗಮ ಗಮ ಸೂಚಿದ ಶ್ರೀಗಂಧ ಮೈಯಳು ಗಮ ಗಮ ಕಾಲಲೊಂದುಗೆ ಗೆಜ್ಜೆ ನೀಲದ ಬಾವುಲೆ ಕಾಲಲೊಂದುಗೆ ಗೆಜ್ಜೆ ನೀಲದ ಬಾಹುಲಿ ಕಾಲಲೊಂದುಗೆ ಗೆಜ್ಜೆ ನೀಲದ ಬಾಹುಲಿ ಕಾಲಲೊಂದುಗೆ ಗೆಜ್ಜೆ ನೀಲದ ಬಾಹುಲಿ ನೀಲವರ್ಣಾನೆ ನಾಟ್ಯವಾಡುತ್ತಬಾರು ನೀಲವರ್ಣಾನೆ ನಾಟ್ಯವಾಡುತ್ತಬಾರು ನೀಲವರ್ಣಾನೆ ನಾಟ್ಯವಾಡುತ್ತಬಾರು ನೀಲವರ್ಣಾನೆ ನಾಟ್ಯವಾಡುತ್ತಬಾರು ಉರಿಗೆಜ್ಜೆ ಉಡಿಯಲ್ಲಿ ಬೆರಳೋಳು ಉಂಗೂರ ಉರಿಗೆಜ್ಜೆ ಉಡಿಯಲ್ಲಿ ಬೆರಳಳು ಉಂಗೂರ ಉರಿಗೆಜ್ಜೆ ಉಡಿಯಲ್ಲಿ ಬೆರಳಲು ಉಂಗೂರ ಉರಿಗೆಜ್ಜೆ ಉಡಿಯಲ್ಲಿ ಬೆರಳಲು ಉಂಗೂರ ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ ಕೊರಳಲಿ ವೈದ್ಯರಂತೆ ಮಾಲೆಯ ಧರಿಸಿದ ಕೊರಳಲಿ ವೈದ್ಯನಂತೆ ಮಾಲೆಯ ಧರಿಸಿದ ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ ಹುಟ್ಟಿದ್ದು ಮಧುರೆಯ ಬೆಳೆದಿದ್ದು ಗೋಕುಲ ಹುಟ್ಟಿದ್ದು ಮಧುರೆಯ ಬೆಳೆದಿದ್ದು ಗೋಕುಲ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ ಜಗದೋದಾರತಿ ಉಡುಪಿಯ ಕೃಷ್ಣ ಜಗದೋದಾರತಿ ಉಡುಪಿಯ ಕೃಷ್ಣ ಕೃಷ್ಣನಿ ಬೇಗನೆ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಬೇಗನೆ ಬಾರೋ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿ ನೀರಮೇಲಿನ ಗುಳ್ಳೆ ನಿಜವಲ್ಲಾರಿ ನೀರಮೇಲಿನ ಗುಳ್ಳೆ ನಿಜವಲ್ಲಾರಿ ನೀರಮೇಲಿನ ಗುಳ್ಳೆ ನಿಜವಲ್ಲಾರಿ ಬಾಯಾರಿತುವೆಂದು ಬಾವಿ ನೀರಿಗೆ ಪೋದೆ ಬಾಯಾರಿತುವೆಂದು ಬಾವಿ ನೀರಿಗೆ ಪೋದೆ ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಮರ ಬಗಿಸಿರದ ಮೇಲೆ ರಗಿತು ಹರಿಯೇ ಮರ ಬಗಿಸಿರದ ಮೇಲೆ ರಗಿತು ಹರಿಯೇ ಮರ ಬಗಿಸಿರದ ಮೇಲೆ ರಗಿತು ಹರಿಯೇ ಮರ ಬಗಿಸಿರದ ಮೇಲೆ ರಗಿತು ಹರಿಯೇ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಪೋದೆ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಪೋದೆ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಪೋದೆ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಪೋದೆ ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ಕಾಲೆಲ್ಲ ಧೂಳೆಂದು ಹೊರಗೆ ನಿಲ್ಲೆಂದಾಳು ಕಸದಳಿ ಕಬ್ಬೆಂದು ತಿನ್ನಲು ನಾ ಪೋದೆ ಕಸದಳಿ ಕಬ್ಬೆಂದು ತಿನ್ನಲು ನಾ ಪೋದೆ ರಸದಳಿ ಕಬ್ಬೆಂದು ತಿನ್ನಲು ನಾ ಪೋದೆ ರಸದಳಿ ಕಬ್ಬೆಂದು ತಿನ್ನಲು ನಾ ಪೋದೆ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ನಾಸಾಯುವತ್ತಿಗೆ ನೀ ಕಾಯೋ ಹರಿಯೇ ನಾಸಾಯುವತ್ತಿಗೆ ನೀ ಕಾಯೋ ಹರಿಯೇ ನಾಸಾಯುವತ್ತಿಗೆ ನೀ ಕಾಯೋ ಹರಿಯೇ ನಾಸಾಯುವತ್ತಿಗೆ ನೀ ಕಾಯೋ ಹರಿಯೇ ಯಾರೇ